ಮೂವತ್ತ್ನಾಲ್ಕನೇ ಪದ್ಯ. ಶಬ್ದಗೋಚರ ಶಾರ್ವರೀಕರ ನಬ್ ಅಬ್ಧವಾಹನನುಜ ಯದು ವಂಶಾಬ್ಧಿ ಚಂದ್ರಮ ನಿರುಪಮ ಸುನಿಸೀಮ ಸಮಿತ ಸಮ ಲಬ್ಧನಾಗುವ ತನ್ನವಗೆ ಪ್ರಾರಬ್ಧ ಕರ್ಮಗಳು ಉಣಿಸಿ ತೀವ್ರದಿ ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾಸಾಂದ್ರ. ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ಜಗತ್ತಿಗೆ ಪರಿಚಯಿಸುವ ಶಬ್ದರಾಶಿಗಳೇ ವೇದಗಳು, ಅನಂತ ಸಂಖ್ಯಾಕ ವೇದಗಳು, ಅನಂತ ವೈ ವೇದಾಹ. ಅಂತಹ ಅಪೌರುಷೇಯ ವೇದದಿಂದ ತಿಳಿಯಲ್ಪಡ್ತಕ್ಕಂಥವನು ಪರಮಾತ್ಮ, ಸರ್ವವೇದ ಪ್ರತಿಪಾದ್ಯ. ವೇದಗಮ್ಯನಾಗಿರ್ತಕ್ಕಂಥ ವೇದ ಪುರುಷನಿಗೆ ಶಬ್ದಗೋಚರ. ಇನ್ನು ಶಾರ್ವರೀಕರ, ಶಾರ್ವರಿ ಅಂದರೆ ರಾತ್ರಿ, ಕತ್ತಲೆಯನ್ನು ಪರಿಹಾರ ಮಾಡಿ ರಾತ್ರಿಯಲ್ಲಿ ತಂಪಾದ ಬೆಳದಿಂಗಳ ಕಿರಣಗಳನ್ನು ಕೊಡುವಂತಹ ಚಂದ್ರನಿಗೆ ಶಾರ್ವರೀಕರ ಅಂತ. ಈ ಚಂದ್ರನ ಕಿರಣಗಳು ಅಮೃತ ಸದೃಶವಾಗಿರುತ್ತೆ, ಅದರಿಂದ ತಾಪ ಪರಿಹಾರ ಮತ್ತು ಮನಸ್ಸಿಗೆ ಆಹ್ಲಾದಕರ. ಅದೇ ರೀತಿಯಾಗಿ ಸಂಸಾರ ದುಃಖಗಳಿಂದ ತಪ್ತರಾಗಿರ್ತಕ್ಕಂಥ ಜೀವರಿಗೆ ಅವರಿಗೆ ತಾಪತ್ರಯ, ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಅವರ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿ ಮನಸ್ಸಿಗೆ ಶಾಂತಿ ಮತ್ತು ಆಹ್ಲಾದವನ್ನು ಕೊಡೋದರಿಂದ ಶಾರ್ವರೀಕರ ಅಂತ ಚಂದ್ರನ ಸದೃಶವನ್ನು ಪರಮಾತ್ಮನಿಗೆ ಕೊಡ್ತಾರೆ. ಅಬ್ಧ ಅಂದರೆ ನೀರನ್ನು ಕೊಡುವಂತಹ ಮೇಘಗಳು ಅಂತ, ಅಪ್ ಅಂದರೆ ನೀರು, ದ ಅಂದರೆ ಕೊಡೋದು ಅಂತ. ಮೇಘವಾಹನನಾಗಿರ್ತಕ್ಕಂಥ ಇಂದ್ರನಿಗೆ ಅಬ್ಧವಾಹನ ಅಂತ ಹೆಸರು. ಅಬ್ಧವಾಹನ ಅನುಜ ಅಂತ ಹೇಳಿದರೆ ಉಪೇಂದ್ರ, ಬಲಿಚಕ್ರವರ್ತಿಯ ಅಶ್ವಮೇಧ ಭಂಗಕ್ಕಾಗಿ ಅದಿತಿಯ ಮಗನಾಗಿ ಅವತಾರ ಮಾಡಿರ್ತಕ್ಕಂಥ ವಾಮನ ರೂಪಿ ಪರಮಾತ್ಮನೇ ಉಪೇಂದ್ರ ನಾಮಕ. ಆದ್ದರಿಂದ ಇಂದ್ರನ ಅನುಜ ಅಂದರೆ ತಮ್ಮ, ಅಬ್ಧವಾಹನ ಅನುಜ. ಯದು ವಂಶಾಬ್ಧಿ ಚಂದ್ರಮ, ಯದು ವಂಶದಲ್ಲಿ ಶ್ರೀಕೃಷ್ಣ ಅವತಾರ ಅಂತ, ಅಲ್ಲಿ ಚಂದ್ರಮ, ಚಂದ್ರೋದಯದಿಂದ ಸಮುದ್ರ ಉಕ್ಕತ್ತೆ, ಆಗ ರಾತ್ರಿ ಕಾಲದಲ್ಲಿ ಅವತಾರ ಮಾಡಿದವನು. ನಿರುಪಮ, ಪರಮಾತ್ಮನಿಗೆ ಸಮರಾಗಲಿ ಅವನಿಗಿಂತ ಅಧಿಕರಾಗಲಿ ಇಲ್ಲವೇ ಇಲ್ಲ, ಅದಕ್ಕೆ ಸಮಭ್ಯಧಿಕ ವಿವರ್ಜಿತ ಅಂದರೆ ನಿರುಪಮ, ಉಪಮಾನರಹಿತನಾದ್ದರಿಂದ. ಸುನಿಸೀಮ, ಪರಮಾತ್ಮ ಸೀಮಾತೀತ, ಅವನ ರೂಪ, ಗುಣ, ಅವತಾರ, ಕ್ರಿಯೆ ಯಾವುದಕ್ಕೂ ಕೂಡ ಸೀಮೆ ಅಥವಾ ಪರಿಮಿತಿ ಅನ್ನೋದಿಲ್ಲ, ಎಲ್ಲ ವಿಧದಿಂದನೂ ಕೂಡ ಪರಿಪೂರ್ಣನಾದವನು ಪರಮಾತ್ಮ, ಅದಕ್ಕೆ ಸುನಿಸೀಮ. ಸೀಮ ಅಂದರೆ ಮಿತಿ ಅಥವಾ ಬೌಂಡ್ರಿ, ಎಲ್ಲೆ ಅಂತ ಹೇಳ್ತೀವಲ್ಲ ಹಾಗೆ. ಸಮಿತ ಸಮ, ತನ್ನ ಅವತಾರ ರೂಪಗಳಲ್ಲಿ ಸಮನಾಗಿರ್ತಕ್ಕಂಥ ಸಂಪೂರ್ಣ ಗುಣಯುಕ್ತನಾದವನು, ಸಾಮವೇದದಿಂದ ತಿಳಿಯಲ್ಪಡುವವನು, ಸ್ತುತ್ಯನು, ದೇಶ ಕಾಲಾದಿಗಳಲ್ಲಿ ಸಮ ವ್ಯಾಪ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಯಿಂದ ಯಾವಾಗಲೂ ಸಹಿತನಾಗಿದ್ದಾನೆ. ಲಕ್ಷ್ಮೀದೇವಿಗೆ ಸಮಾಸಮಳು ಅಂತ, ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು ಅನಂತ ಗುಣಗಳಿಂದ ಕಡಿಮೆ, ಅದಕ್ಕೆ ಸಮಳು ಹೌದು, ಅಸಮಳು ಹೌದು, ಆದ್ದರಿಂದ ಸಮಾಸಮಳು ಅಂತ ಲಕ್ಷ್ಮೀದೇವಿಗೆ ಹೆಸರು. ಇಂತಹ ಪರಮಾತ್ಮ ಏಕಾಂತ ಭಕ್ತರಿಗೆ ಲಭ್ಯ, ಭಕ್ತೈಕ ಲಭ್ಯ ಅಂತೇಳಿ. ಅಂತಹ ಜ್ಞಾನಿ ಭಕ್ತರಿಗೆ ಪರಮಾತ್ಮ ಬಿಂಬರೂಪಿ ಪರಮಾತ್ಮ ತನ್ನ ದರ್ಶನವನ್ನು ಕೊಟ್ಟು ಆಮೇಲೆ ಸಂಚಿತ ಆಗಾಮಿ ಕರ್ಮಗಳನ್ನು ಕಳೀತಾನೆ, ಸಂಚಿತ ಕರ್ಮಗಳನ್ನು ಸುಟ್ಟು ನಾಶ ಮಾಡ್ತಾನೆ, ಆಗಾಮಿ ಕರ್ಮಗಳನ್ನು ಲೇಪ ಆಗದೇ ಇದ್ದಂಗೆ ಅನುಗ್ರಹ ಮಾಡ್ತಾನೆ. ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಉಳಿದಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ಜೀವರಿಗೆ ಉಣಿಸಿ ಹಂತ ಹಂತವಾಗಿ ಕರ್ಮಕ್ಷಯವನ್ನು ಮಾಡಿ ಲಿಂಗಭಂಗ ದ್ವಾರ ಸ್ವರೂಪ ಆನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನೇ ಕೊಡ್ತಾನೆ. ಉಪಮರ್ಧಂಚ ಅಂತ, ಆ ಪ್ರಾರಬ್ಧ ಕರ್ಮಗಳನ್ನು ಉಣ್ಣುವ ಕಾಲಕ್ಕೂ ಅದು ನಿರ್ವೀರ್ಯವಾಗಿ ಮಾಡಿ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತಾಪ ಆಗದೇ ಇದ್ದಂಗೆ ಮಾಡ್ತಾನೆ. ಪಾವಕ ಅಂದರೆ ಅಗ್ನಿ, ಇದರಿಂದ ಪರಮಾತ್ಮ ಆ ಪಾಪಗಳನ್ನು ಕೊಡೆಯೋದ್ರಲ್ಲಿ ಅಗ್ನಿ ಸದೃಶನಾಗಿದ್ದಾನೆ, ಸುಟ್ಟು ನಾಶ ಮಾಡ್ತಾನೆ. ಶೀಘ್ರದಲ್ಲಿ ಆ ಪಾಪ ರಾಶಿಗಳು ಅನ್ನೋ ಕಾಷ್ಟವನ್ನು ಸುಟ್ಟು ಜೀವರ ಅಂತಃಕರಣವನ್ನು ನಿರ್ಮಲವಾಗಿ ಆಗುವಂತೆ ಮಾಡ್ತಾನೆ, ಪರಿಶುದ್ಧವನ್ನು ಮಾಡ್ತಾನೆ. ಅಮರಕೋಶದಲ್ಲಿ ಉಪೇಂದ್ರ, ಇಂದ್ರ, ಅವರಜ ಅಂತ ಹೇಳ್ದಂಗೆ ಇಂದ್ರನ ಅವರಜ ಅಂದರೆ ಇಂದ್ರನ ತಮನಾಗಿ ಪರಮಾತ್ಮನೇ ವಾಮನ ರೂಪದಿಂದ ಅವನೇ ಉಪೇಂದ್ರ ನಾಮಕನಾಗಿ ಅದಿತಿ ಮತ್ತು ಕಶ್ಯಪರಲ್ಲಿ ಪ್ರಾದುರ್ಭಾವನಾದ. ಬಲಿಚಕ್ರವರ್ತಿಯನ್ನು ದಾನವನ್ನು ಬೇಡಿ ಅವನಿಂದ ಗೆಲ್ಲಲ್ಪಟ್ಟ ಸ್ವರ್ಗಾಧಿಪತ್ಯವನ್ನು ಪುನಃ ಇಂದ್ರನಿಗೆ ಕೊಡಿಸ್ತಾನೆ. ಇದರಿಂದ ಅಬ್ಧವಾಹನನುಜ ಅಂದರೆ ಇಂದ್ರನ ತಮ್ಮನಾದ ಉಪೇಂದ್ರ. ಜೀವನ ಸ್ವರೂಪ ದೇಹಕ್ಕೆ ಅನಾದಿಯಿಂದ ಆವರ್ತವಾಗಿರುವಂಥ ಪ್ರಾಕೃತ ಗುಣತ್ರಯುಕ್ತವಾಗಿರ್ತಕ್ಕಂಥ ಲಿಂಗ ಶರೀರ ಇದೆಯಲ್ಲ, ಅದೇ ಕರ್ಮ ಬೀಜಗಳ ಆಗರ. ಅಲ್ಲಿ ಪ್ರಾಕೃತ ಗುಣಜನ್ಯವಾಗಿರ್ತಕ್ಕಂಥ ಕರ್ಮಗಳು ಅನಾದಿ ರೂಪದಿಂದ ಲಿಂಗ ಶರೀರಗತ ಆಗಿದೆ. ಇದು ಜೀವರಿಗೆ ಸಂಬಂಧಿಸಿರುವಂತಹ ಅನಾದಿ ಕರ್ಮ. ಇದು ಭೋಗ ಮಾಡಿನೇ ಮುಗಿಸ್ಬೇಕೇ ಹೊರತು ಹಾಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಾಕೃತವಾದ ಸ್ವರೂಪ ಶರೀರಕ್ಕೂ ಪ್ರಾಕೃತವಾಗಿರ್ತಕ್ಕಂಥ ಲಿಂಗ ಶರೀರಕ್ಕೂ ಭಗವಂತ ತನ್ನ ಇಚ್ಛೆಯಿಂದ ಒಂದಕ್ಕೊಂದು ಸಂಪರ್ಕವನ್ನು ಉಂಟು ಮಾಡ್ತಾನೆ. ಆಗ ಆ ಜೀವನಿಗೆ ನಾನು ನನ್ನದು ಅನ್ನೋ ಅಹಂಕಾರ ಮಮಕಾರಗಳೆಲ್ಲ ಪ್ರಾರಂಭ ಆಗತ್ತೆ. ಆದ್ದರಿಂದ ಜನ್ಮಾಂತರದ ನಾನಾ ಯೋನಿಗಳಲ್ಲಿ ಜನ್ಮ ಅನ್ನೋದು ಪ್ರಾಪ್ತಿಯಾಗತ್ತೆ. ಪ್ರತಿ ಜನ್ಮದಲ್ಲೂ ಆಯಾ ಜೀವರ ಯೋಗ್ಯತೆಗೆ ಅನುಗುಣವಾಗಿ ಕರ್ಮಾಧ್ಯಕ್ಷನಾಗಿರ್ತಕ್ಕಂಥ ಪರಮಾತ್ಮನೇ ಕರ್ಮಗಳನ್ನು ಮಾಡಿಸಿ ಆ ಕರ್ಮಜನ್ಯ ಫಲಗಳನ್ನು ಜೀವರಿಗೆ ಉಣಿಸ್ತಾನೆ. ಇದರಿಂದ ಸಂಚಿತ ಆಗಾಮಿ ಕರ್ಮಗಳ ಪ್ರಾಬಲ್ಯ ಜೀವನ ಅನುಭವಕ್ಕೆ ವಿಷಯವಾಗಿರ್ತಕ್ಕಂಥ ಕರ್ಮಗಳು. ಯಾವುದು ಇನ್ನೂ ಭೋಗ ಮಾಡಿಲ್ಲೋ ಅದು ಹಾಗೆ ಒಂದು ಜನ್ಮದ ಕರ್ಮಗಳನ್ನು ಒಂದೇ ಜನ್ಮದಲ್ಲಿ ಭೋಗ ಮಾಡಿ ತೀರಿಸೋದು ಸಾಧ್ಯವೇ ಇಲ್ಲ. ಆ ಉಳಿದಿದ್ದೇನಿದೆಯಲ್ಲ ಅದನ್ನೇ ಇನ್ನೂ ಭೋಗ ಆಗದೇ ಇರತಕ್ಕಂಥದ್ದು ಅವಶಿಷ್ಟ ಕರ್ಮ ಅಂತ ಕರೀತಾರೆ. ಅದೇ ಸಂಚಿತ ಕರ್ಮ ಅಂತ. ಅದೇ ಮುಂದಿನ ಜನ್ಮಕ್ಕೆ ಹೇತು. ಅದನ್ನು ಆಗಾಮಿಯಾಗಿ ಹಿಂದಿನ ಜನ್ಮಗಳ ಅನುಭವಿಸದೆ ಉಳಿತಿರ್ತಕ್ಕಂಥ ಸಂಚಿತ ಕರ್ಮಗಳ ಅನುಭವಕ್ಕೆ ಕಾರಣ ಆಗತ್ತೆ. ಪರಮಾತ್ಮನನ್ನು ನಿರಂತರವಾಗಿ ಯಾರು ಸ್ತೋತ್ರಾದಿಗಳನ್ನು ಮಾಡ್ತಾರೋ ಸಂಚಿತ ಆಗಾಮಿಗಳು ವಿರಿಂಚಿ ಜನಕನ ಭಜಿಸೆ ಕೆಡುವವು ಅಂತ. ಯಾರು ನಿರಂತರವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೋ ಆಗ ಆ ಸಂಚಿತ ಕರ್ಮಗಳನ್ನು ಸುಟ್ಟು ನಾಶ ಮಾಡ್ತಾನೆ. ಆಗಾಮಿ ಕರ್ಮಗಳನ್ನು ಲೇಪ ಆಗದೇ ಇದ್ದಂತೆ ಅದನ್ನು ನಿರ್ಲೇಪ ಆಗುವಂತೆ ಮಾಡ್ತಾನೆ. ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾ ಸಾಂದ್ರ. ಕ್ಷುಬ್ ಸಂಚಲನೆ ಅಂತ ಧಾತು. ಗಾಳಿ ಬೀಸಿ ಚೆನ್ನಾಗಿ ಉರಿಯುವಂತಹ ಅಗ್ನಿ ಪ್ರಜ್ವಲನಾಗಿ ಉರಿಯುವಂತೆ ನಮ್ಮನ್ನು ಬಿಡದೇ ರಕ್ಷಿಸ್ತಾನೆ ಭಗವಂತ. ಯಾಕೆ ಅಂದರೆ ಕರುಣಾ ಸಮುದ್ರ. ಹೀಗೆ ಪರಮಾತ್ಮ ಪ್ರಾರಬ್ಧ ಕರ್ಮಗಳು ಉಣಿಸಿ ತೀವ್ರದಿ ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನು ದಯಾ ಸಾಂದ್ರ ಕರುಣಾ ಸಮುದ್ರ ಅಂತ ತಿಳಿಸ್ತಾರೆ. ಶಬ್ದ ಗೋಚರ ಶಾರ್ವರೀಕರ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶಬ್ದಗಳು. ಶಬ್ದಾತಿಗಃ ಶಬ್ದ ಸಹ ಶಿಶಿರ ಶರ್ವರೀಕರ ಅಂತ. ಇಲ್ಲಿ ಶರ್ವರೀಕರ ಅಂತ ಶ ಅನ್ನೋದು ಹ್ರಸ್ವ. ಪರಮಾತ್ಮನಿಗೆ ಶರ್ವರೀಕರ ಅನ್ನೋ ಹೆಸರು ಶತ್ರುಗಳನ್ನು ಹಿಂಸೆ ಮಾಡೋನು ಅಂತ ಬೃಹತಿ ಮಂತ್ರದಲ್ಲಿ ತಿಳಿಸ್ತಾರೆ. ಇಂದ್ರ ಮತ್ತು ಅಗ್ನಿ ಅಂತ ಎರಡು ರೂಪಗಳಿದ್ದ ಭಗವಂತ ಶತ್ರುಗಳನ್ನು ಯುದ್ಧದಲ್ಲಿ ಸಂಹರಿಸು, ನಾನು ನಿನ್ನನ್ನು ಪೂಜೆ ಮಾಡ್ತೀವಿ ಅದರಿಂದ ನಮ್ಮ ಮನೆಗೆ ಬಾ ಅಂತ ಬೃಹತಿ ಮಂತ್ರದಲ್ಲಿ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಶರ್ವರಿ ಅಂದರೆ ಶತ್ರು ಹಿಂಸೆಯನ್ನು ಕರ ಮಾಡುವವನು ಅಂತ. ಅದರಿಂದ ಶರ್ವರೀಕರ ಅಂತ ಸಹಸ್ರನಾಮ ಸ್ತೋತ್ರಕ್ಕೆ ಬೃಹತಿ ಮಂತ್ರ ಅರ್ಥವನ್ನು ಹೇಳ್ತಾರೆ. ಶಬ್ದಾತಿಗಃ ಶರ್ವರೀಕರ. ಶಬ್ದಾತಿಕ ಅಂದರೆ ಶಬ್ದ ಗೋಚರ ಅಲ್ಲ ಪರಮಾತ್ಮ ಅಂತಾಳೆ. ಶಬ್ದಗಳನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ರೀತಿಯಾಗಿ ವಿಭಾಗ ಮಾಡ್ತಾರೆ. ಭಗವಂತನ ಗುಣಗಳನ್ನು ಜಗತ್ತಿಗೆ ಪರಿಚಯ ಮಾಡುವಂಥದ್ದೇ ಶಬ್ದಗಳೇ ಅನಂತ ವೇದಗಳು. ಆದ್ದರಿಂದ ಪರಮಾತ್ಮ ವೇದ ಪ್ರತಿಪಾದ್ಯ ಅಥವಾ ವೇದಗಮ್ಯ. ಶಾರ್ವರೀಕರ ಅಂದರೆ ಶಾರ್ವರಿ ಅಂದರೆ ರಾತ್ರಿ. ರಾತ್ರಿಯಂತಹ ಕತ್ತಲೆಯನ್ನು ಅಂದರೆ ಅಜ್ಞಾನವನ್ನು ಪರಿಹಾರ ಮಾಡಿ ತಂಪಾದ ಕಿರಣಗಳು ಬೆಳದಿಂಗಳು ಎಲ್ಲ ಮನಸ್ಸಿಗೆ ಹೇಗೆ ಆಹ್ಲಾದ ಕೊಡುತ್ತೋ ಆ ರೀತಿಯಾಗಿ ಭಗವಂತ ನಮಗೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡ್ತಾನೆ ಅಂತ ಈ ರೀತಿಯಾಗೂ ತಿಳಿಸ್ತಾರೆ. ಶಬ್ದಾತಿಗಃ ಅಂದರೆ ಶಬ್ದ ಗೋಚರ ಅಂತ ಅರ್ಥ ಅಲ್ಲ. ಅಂದರೆ ಯಾವ ಶಬ್ದದಿಂದಲೂ ಅವನ ಮಹಿಮೆಯನ್ನು ವರ್ಣನೆ ಮಾಡಿ ಮುಗಿಸೋದಕ್ಕೆ ಆಗೋದಿಲ್ಲ. ಆ ಶಬ್ದಗಳಿಂದನೂ ಅತೀತ ಅಂದರೆ ಮೀರಿದವನು ಪರಮಾತ್ಮ ಅಂತ. ಆದ್ದರಿಂದ ಶಬ್ದಗಳಿಗೆ ಭಗವಂತ ಗೋಚರನಾದರೂ ಕೂಡ ಪೂರ್ಣ ಗೋಚರ ಅಲ್ಲ ಅಂತ. ಶರ್ವರೀಕರ ಶಬ್ದ ಗೋಚರ ಅಂದರೆ ಶತ್ರುಹಿಂಸಕನೆಂದು ಬೃಹತಿ ಮಂತ್ರ ಅರ್ಥದಲ್ಲಿ ಹೇಳ್ತಾರೆ. ಶತ್ರುಗಳಾಗಿರ್ತಕ್ಕಂಥ ಅಸುರರನ್ನು ಪಾಪಗಳನ್ನು ನಾಶ ಮಾಡೋದರಿಂದ ಭಗವಂತನಿಗೆ ಶರ್ವರೀಕರ ಅಂತ ಹೆಸರು. ಅಬ್ಧವಾಹನನನ್ನು ಜ ಅಂತ ಹೇಳಿದರೆ ಇಂದ್ರನ ತಮ್ಮನಾಗಿ ಉಪೇಂದ್ರ ನಾಮಕ ಪರಮಾತ್ಮ. ಯದು ವಂಶಾಬ್ಧಿಗೆ ಚಂದ್ರನಂತೆ ವೃದ್ಧಿಯನ್ನು ಉಂಟು ಮಾಡಿದವನು ಶ್ರೀಕೃಷ್ಣ ಪರಮಾತ್ಮ. ಸ್ವರ್ಗದಲ್ಲಿ ಉಪೇಂದ್ರ ರೂಪದಿಂದ, ಭೂಮಿಯಲ್ಲಿ ಕೃಷ್ಣ ರೂಪದಿಂದ ಶತ್ರುಗಳಾಗಿರ್ತಕ್ಕಂಥ ಅಸುರರನ್ನು ಪಾಪಗಳನ್ನು ನಾಶ ಮಾಡಿದವನು ಶಬ್ದಗೋಚರನಾಗಿರ್ತಕ್ಕಂಥ ಶರ್ವರೀಕರ ನಾಮಕ ಪರಮಾತ್ಮ. ಅವನು ಅಸುರ ಸಂಹಾರ ಪಾಪನಾಶ ಕಾರ್ಯಗಳಲ್ಲಿ ಅನುಪಮ ನಿಸ್ಸೀಮ. ಅವನಿಗೆ ಸಂಹಾರ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪಾಪವಾಗಲಿ ಅಥವಾ ಅಂಥ ಸಮರ್ಥನಾಗಿರ್ತಕ್ಕಂಥ ದೈತ್ಯ ಯಾರೂ ಇಲ್ಲ. ಇಂತಹ ಪರಮಾತ್ಮ ಲಬ್ಧನಾಗುವ ತನ್ನವಗೆ ಆದಿದೈವದಲ್ಲಿ ಈ ರೀತಿಯಾಗಿ ಪಾಪಿಗಳಾಗಿರ್ತಕ್ಕಂಥ ಅಸುರರನ್ನು ಸಂಹಾರ ಮಾಡಿ ದೇವ ಮಾನವ ಭಕ್ತರಿಂದ ನಿರಾತಂಕವಾಗಿ ಮೋಚಕ ಕರ್ಮವನ್ನು ಮಾಡಿಸ್ತಾನೆ ಭಗವಂತ. ಇದು ಅಧಿದೈವದಲ್ಲಿ. ಅಧ್ಯಾತ್ಮದಲ್ಲಿ ಅಪರೋಕ್ಷ ಅನ್ನೋ ಅಗ್ನಿ ರೂಪದಿಂದ ಸಂಚಿತ ಕರ್ಮಗಳನ್ನು ಸುಟ್ಟು ಪ್ರಾರಬ್ಧ ಕರ್ಮಗಳನ್ನು ಉಣಿಸಿ ತೀವ್ರದಲ್ಲಿ ಭಕ್ತನ ಬಳಿಗೆ ಬಂದು ಅವನು ಪ್ರಾಪ್ತನಾಗ್ತಾನೆ. ಭಕ್ತನಿಗೂ ಭಗವಂತನಿಗೂ ಮಧ್ಯದಲ್ಲಿ ಈಗ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅನ್ನೋ ತಡೆಗೋಡೆಗಳು ಇರೋದಿಲ್ಲ, ಭಗವಂತ ಅದನ್ನು ತೆಗೆದಿರ್ತಾನೆ. ಕ್ಷುಬ್ಧ ಪಾವಕನಂತೆ ಬಿಡದಿಪ್ಪನ ದಯಾಸ ಅಂದ್ರ ಸಮಿತ ಸಮ ಅಂದರೆ ಕಟ್ಟಿಗೆಯನ್ನು ಕೆದರಿದಾಗ ದಗಧಗಿಸುವಂತಹ ಬೆಂಕಿಯಂತೆ ಪಾಪನಾಶನಾಗಿರ್ತಕ್ಕಂಥ ಭಗವಂತ ವ್ಯಕ್ತನಾಗಿ ಭಕ್ತರ ಎದೆಯಲ್ಲಿ ನಿಂತು ಬಿಡದೆ ಆಗಾಮಿ ಪಾಪಗಳು ಲೇಪ ಆಗದೇ ಇದ್ದಂತೆ ನೋಡ್ಕೋತಾನೆ. ದಯಾಸ ಅಂದ್ರ ಸಮಿತ ಸಮ. ಈ ಸಮಿತ ಸಮಹ ಅನ್ನೋದು ವಿಶ್ವಸಹಸ್ರನಾಮದು. ವಸುರು ವಸುಮನ ಸತ್ಯ ಸಮಾತ್ಮ ಸಮಿತ ಸಮಹ. ವಸುರು ವಸುಮನಃ ಸತ್ಯ ಸಮಾತ್ಮ ಸಮಿತ ಸಮಹ ಅಂತ. ಭಗವಂತ ನೀನು ದಭೀಷ ವೀರನಿಗೆ ಜಯವನ್ನು ದೊರಕಿಸ್ಕೊಡ್ಲಿಕ್ಕೆ ವಜ್ರಹಸ್ತನಾಗಿ ಚಮುರಿ ಮತ್ತು ಧುನಿ ದಾನವರನ್ನು ಸಂಹಾರ ಮಾಡಿದೆಯಾ? ನಿನ್ನ ಪರಾಕ್ರಮಗಳು ಲೋಕೋತ್ತರ ಕೀರ್ತಿಯನ್ನು ಪಡ್ಕೊಂಡಿದೆ. ಅಸದೃಶ ನಿನ್ನಂಥ ಪರಾಕ್ರಮಿಗಳು ಭೂತ ಭವಿಷ್ಯತ್ ವರ್ತಮಾನ ಯಾವಾಗಲೂ ಜಗತ್ತಿನಲ್ಲಿ ಇಲ್ಲ. ರುದ್ರಾಸುರನ ಮತ್ತು ನಮುಚಿದಾನವರ 99 ನಗರಗಳನ್ನು ನೀನು ಧ್ವಂಸ ಮಾಡಿದೆಯಾ? ಇದರಿಂದ ಸಂಹಿತ ಅಂತ ನಿನಗೆ ಹೆಸರು. ಶತ್ರು ನಗರಗಳನ್ನು ಚೆನ್ನಾಗಿ ಧ್ವಂಸ ಮಾಡಿದವನು ಅನ್ನೋ ಅರ್ಥದಲ್ಲಿ. ಇದು ಅಧ್ಯಾತ್ಮದಲ್ಲಿ. ಅಧ್ಯಾತ್ಮದಲ್ಲಿ ಪಟ್ಟಣಗಳು ಅಂದರೆ ಶರೀರಗಳು. ಆಗಾಮಿ ಪಾಪ ಜನ್ಮ ಶರೀರಗಳು 99 ಅವನ್ನು ನಾಶ ಮಾಡಿ ಪಾಪ ಲೇಪ ಆಗದೇ ಇದ್ದಂತೆ ಮಾಡ್ತಾನೆ ಸಂಹಿತ ನಾಮಕ ಪರಮಾತ್ಮ ಅಂತ ತಿಳಿಸ್ತಾರೆ. ಇಂತಹ ಪರಮಾತ್ಮ ತಾನು ವಾಸ ಮಾಡಲಿಕ್ಕೆ ಅಂತ ಒಂದು ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿದ್ದು ವೃತ್ರನನ್ನು ನಮುಚಿಯನ್ನು ಸಂಹಾರ ಮಾಡಿದ. ಮತ್ತು ಯಜ್ಞಾಹುತಿ ನೀಡುವಂಥ ಭಕ್ತನಿಗೆ ನಿತ್ಯವಾಗಿರ್ತಕ್ಕಂಥ ಭೋಗ್ಯ ಪದಾರ್ಥಗಳನ್ನು ಅವನ ಯೋಗ್ಯತಾನುಸಾರ ನೀನು ಕೊಟ್ಟಿದೆಯಾ ಅಂಥೇಳಿ ಸಮ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬೃಹತಿ ಮಂತ್ರದಲ್ಲಿ ಹೇಳ್ತಾರೆ. ಭಕ್ತನ ಯೋಗ್ಯತಾನುಸಾರ ಅವನಿಗೆ ಸುಖ ನೀಡುವವನು, ಆದ್ದರಿಂದ ನೀನು ಸಮಿತ. ಈ ಅರ್ಥವನ್ನು ಕೂಡ ಅಲ್ಲಿ ಹೇಳ್ತಾರೆ. ಇನ್ನು ಅಪರೋಕ್ಷ ಜ್ಞಾನಿಗೆ ಆಗಾಮಿ ಕರ್ಮಗಳಿಂದ ಬರ್ತಕ್ಕಂಥ ಆಗಾಮಿ ಪುನರ್ಜನ್ಮಗಳನ್ನು ಸಂಹಿತ ನಾಮಕನಾಗಿರ್ತಕ್ಕಂಥ ಭಗವಂತ ಅದನ್ನು ತಡಿತಾನೆ. ಪ್ರಾರಬ್ಧದ ಸುಖವನ್ನು ಸಮ ನಾಮಕನಾಗಿರ್ತಕ್ಕಂಥ ಭಗವಂತ ಅವನಿಗೆ ಉಣಿಸ್ತಾನೆ. ಅದರಿಂದ ಸಂಹಿತನು ನಾಶ ಮಾಡಿರ್ತಕ್ಕಂಥ 99 ಪಟ್ಟಣಗಳು ಅಂದರೆ ಅಸಂಖ್ಯ ಆಗಾಮಿ ಜಡ ಶರೀರಗಳು ಮುಂದೆ ಬರ್ತಕ್ಕಂಥದ್ದು. ಈ ಸಮಾನಾಮಕ ಪರಮಾತ್ಮ ಪ್ರವೇಶಿಸಿದ ಒಂದು ಪಟ್ಟಣ ಜೀವನ ಸ್ವರೂಪ ಶರೀರ. ಅದರಲ್ಲಿದ್ದು ವೃತ್ರ ನಮುಚಿ ಮೊದಲಾಗಿರ್ತಕ್ಕಂಥ ಅಸುರರನ್ನು ನಾಶ ಮಾಡ್ತಾನೆ. ಸ್ವರೂಪ ಆನಂದವನ್ನು ಭಕ್ತ ಜೀವರಿಗೆ ಉಂಡು ಉಣಿಸ್ತಾನೆ ಭಗವಂತ. ಹೀಗೆ ದಯಾಸಾಂದ್ರನಾಗಿ ಭಗವಂತ ನಮ್ಮ ಶರೀರದಲ್ಲೇ ಇದ್ದು ಆ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ ಅಂತ ತಿಳಿಸ್ತಾರೆ.